50 languages. 15. هدينايدو. فواكه ومواد غذائية. ಹಣ್ಣುಗಳು ಮತ್ತು ಆಹಾರ ಪದಾರ್ಥಗಳು. ಲದಯ್ಯ ಹಬ್ಬತು ಫ್ರೌಲ. ನನ್ನ ಬಳಿ ಒಂದು ಸ್ಟ್ರಾಬೆರಿ ಇದೆ. ಲದಯ್ಯ ಹಬ್ಬತು ಕಿವಿ ವಶಮಾಮ. ನನ್ನ ಬಳಿ ಒಂದು ಕಿವಿ ಮತ್ತು ಕರಬೂಜ ಹಣ್ಣುಗಳಿವೆ. ಲದಯ್ಯ ಪೋರ್ತೊಕಾಲ ವ ಹಬ್ಬತು ಗ್ರೀಪ್ ಫ್ರೂಟ್. ನನ್ನ ಬಳಿ ಒಂದು ಕಿತ್ತಳೆ ಮತ್ತು ಒಂದು ದ್ರಾಕ್ಷಿ ಹಣ್ಣುಗಳಿವೆ. ಲದಯ್ಯ ತುಫಾಹತುನ್ ವ ಹಬ್ಬತು ಮಾಂಗೋ. ನನ್ನ ಬಳಿ ಒಂದು ಸೇಬು ಮತ್ತು ಒಂದು ಮಾವಿನ ಹಣ್ಣುಗಳಿವೆ. ಲದಯ್ಯ ಮೌಜ ವ ಹಬ್ಬತು ಅನಾನಸ್. ನನ್ನ ಬಳಿ ಒಂದು ಬಾಳೆ ಮತ್ತು ಒಂದು ಅನಾನಾಸು ಹಣ್ಣುಗಳಿವೆ. إني أحضر سلطة فواكه. نانو ಹಣ್ಣುಗಳ ರಸಾಯನ ಮಾಡುತ್ತೇನೆ. إني آكل خبزا محمصا. نانو ಟೋಸ್ಟ್ ತಿನ್ನುತ್ತಿದ್ದೇನೆ. آكل خبزا محمصا مع زبدة. نانو ಟೋಸ್ಟ್ ಅನ್ನು ಬೆಣ್ಣೆ ಜೊತೆ ತಿನ್ನುತ್ತಿದ್ದೇನೆ. آكل خبزا محمصا مع زبدة ومربى. نانو ಟೋಸ್ಟ್ ಅನ್ನು ಬೆಣ್ಣೆ ಹಾಗೂ ಜಾಮ್ ಜೊತೆ ತಿನ್ನುತ್ತಿದ್ದೇನೆ. آكل ساندويش. نانو ಒಂದು ಸ್ಯಾಂಡ್ವಿಚ್ ತಿನ್ನುತ್ತಿದ್ದೇನೆ. آكل ساندويشة مع مارغرين. ನಾನು ಒಂದು ಸ್ಯಾಂಡ್ವಿಚ್ ಅನ್ನು ಮಾರ್ಗರೀನ್ ಜೊತೆ ತಿನ್ನುತ್ತಿದ್ದೇನೆ. ಆಕುಲು ಸಂದವಿಷತನ್ ಮಾ ಮಾರ್ಗರೀನ್ ವ ಬನದೋರ. ನಾನು ಸ್ಯಾಂಡ್ವಿಚ್ ಜೊತೆ ಮಾರ್ಗರೀನ್ ಮತ್ತು ಟೊಮ್ಯಾಟೊ ತಿನ್ನುತ್ತಿದ್ದೇನೆ. ಇನ್ನ ನಹ್ತಾಜು ಖುಬ್ಜನ್ ವ ಅರೋಜನ್. ನಮಗೆ ಬ್ರೆಡ್ ಮತ್ತು ಅಕ್ಕಿ ಬೇಕು. نحن بحاجة للسمك وشرائح اللحم. نمجي مينو متو غومام سبيكو. نحن بحاجة لبيتزا وسباغيتي. نمجي بيزا متو سباغيتي بيكو. ماذا نحتاج أيضا؟ نمجي ينو ينو بيكو. نحن بحاجة لجزر وبندورة للحساء. نمجي سوپ ماڈلو كاريت متو ٹوماتو غلو بيكو. أين هو المتجر الكبير؟ إلي سوپر ماركت إلي ده؟